ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗ ಅಣ್ಣಿತು. ಮತದಾರಂಗ ವೆಬ್ಸೈಟ್ ಆನ್ಲೈನ್ ಮೂಲಕ ಪಿಂಜ ಮೊಬೈಲ್ ಆಪ್ ರ ಮೂಲಕ ನಮೂನೆ ಆರ್ ಬಿ ನ ದುಂಬು ಚಿಟ್ಟಿತು ಆಧಾರ್ ನ ದೃಢೀಕರಣ ಮಾಡುಂಡು. ಅನ್ನನೆ ಬೂತ್ ಮಟ್ಟದ ಅಧಿಕಾರಿಯ ಮನೆ ಮನೆಗೆ ಬಂದಿತು ನಮೂನೆ ಆರ್ ಬಿ ಪ್ರತಿ ಆಧಾರ್ ನಂಬರ್ ಕಪ್ಪ. ಆಧಾರ್ ಕಾರ್ಡ್ ಇಲ್ಲದ ಮತದಾರಂಗ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಪಿಂಜ ಸಬಲೀಕರಣ ಇಲಾಖೆಯಿಂದ ತಂದಂತ ಗುರುತು ಚೀಟಿನ ಕೊಡಕೊಂಡು ಜಿಲ್ಲಾಧಿಕಾರಿ ಎಣ್ಣಿತು. ದೇಶತ್ ಒಮ್ಮ ಬಳಸಿತ್ತು ಚಾಡೋ ಪ್ಲಾಸ್ಟಿಕ್ನ ನಾಳೆಂಜೆ ನಿಷೇಧ ಮಾಡಿತು. ಇಣಮೀದ ಸ್ಕೂಲ್ ಮುಖ್ರಿಯ ಪಿಂಜ ಉಪಾದ್ರಿಯ ಜನಕ ಅರಿವಿಕೆ ಕೊಡಕೊಂಡು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅಣ್ಣಿತು. ಮಡಿಕೇರಿದ ಸೈಂಟ್ ಮೈಕಲ್ ಸ್ಕೂಲ್ ನಡೆದ ಜಿಲ್ಲಾ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರ ಸಭೆಯಲ್ಲಿ ತಕ್ಪರಂದಾವು ಅಪಾಯ ಉಳ್ಳ ಪ್ಲಾಸ್ಟಿಕ್ನ ಬಳಸುವಂಡ ಬದಲು ಪರಿಸರ ಕೊತ್ತ ವಸ್ತುನ ಬಳಸೋಕೆ ಮಕ್ಕ ಪಿಂಜ ಸಮಾಜಕ್ಕೆ ಅರಿವಿಕೆ ಕೊಡಕೊಂಡು ಸ್ಕೂಲ್ ಸುತ್ತಮುತ್ತ ಪ್ರದೇಶದ ಪ್ಲಾಸ್ಟಿಕ್ ಬಳಸ ತನಿಖೆ ಉಪಾದ್ರಿಯ ಏರ ನಿಗಾಡೋಣ ನನಚಿ. ಅನ್ನನೆ ಸರ್ಕಾರ ವಿಜ್ಞಾನ ಪಿಂಜ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ರಾದನೆಲ್ ಜಿಲ್ಲೆಯ ಮಕ್ಕಕ್ಕೆ ಅನುಕೂಲ ಆಪಕ್ಕೆ ಮಡಿಕೇರಿಯ ಪೊರಮೆ ಉಳ್ಳ ಕರ್ಣಂಗೇರಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಪಿಂಜ ತಾರಾಲಯ ಕೊಟ್ಟುವಕ್ಕೆ ಜಿಲ್ಲಾಡಳಿತ ಕ್ರಮ ಎಡತಂಡಿತು ಎಂದು ಜಿಲ್ಲಾಧಿಕಾರಿ ಈ ಸಂದರ್ಭದ ಅಣ್ಣುಚಿ. ಈ ಕೇಂದ್ರ ಸ್ಥಾಪನೆಗೆ ಈಗಾಗಲೇ ಜಾಗ ಕಂಡುಪಿಡಿಸಿದೆ. ಮಿಂಜಕ್ಕೆ ಈನ ಕಟ್ಟುವಕ್ಕೆ ಸಂಬಂಧಪಟ್ಟನಿಗೆ ಸದ್ಯತೆ ಸಮಿತಿ ಸಭೆ ನಡೆತುವ ಅಂದಣುಚಿ. ಈ ಕಾರ್ಯಕ್ರಮಕ್ಕೆ ಡಿಡಿಪಿಐ ವೇದಮೂರ್ತಿ ಪಿಂಜ ವಿಜ್ಞಾನ ಕಾರ್ಯಕರ್ತಂಗ ಕೂಡಿಯಾಡಿ ತಿಂಜತ್. ಮಡಿಕೇರಿಯ ಜಿಲ್ಲಾ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ನಾಳೆಂಜ ನಾಲಾಂಗೆತ್ತನೆ ನಡೆತುವ ಅಖಿಲ ಭಾರತ ವೃತ್ತಿ ಪರೀಕ್ಷೆನ ಏದೇ ಕೀಡುಕೇತರೆ ಇಲ್ಲದೆ ಚಾಯಲ್ ನಡೆತಕ್ಕೆ ಪರೀಕ್ಷಾ ಕೇಂದ್ರ 200 ಮೀಟರ್ ಪ್ರದೇಶತ್ನ ನಿಷೇಧಿತ ಜಾಗ ಎಂದು ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿಟ್ಟಿತು. ಮಕ್ಕಳಲ್ಲಿ ಉಳ್ಳ ಪ್ರತಿಭೆನ ಬಳಿಪಡುತ್ತ ಉದ್ದೇಶ ಬೆಚ್ಚಣ್ಣು ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೊಡನೆರ ಕಾರ್ಯಪ್ಪ ಕಾಲೇಜಲ್ಲಿ ಕಲಾವೈಭವ ನಮ್ಮೆನ ಆಗಸ್ಟ್ 6 ಏರ್ಪಾಡು ಮಾಡಿತು. ಪಲತರತ ಪೈಪೋಟಿರ ಮೂಲಕ ಕಾರ್ಯಕ್ರಮ ನಡಪಾಂದ ಕಾರ್ಯಕ್ರಮದ ಸಂಯೋಜಕ ಪಿಂಜ ಇತಿಹಾಸ ವಿಭಾಗದ ಮುಖ್ರಿ ಡಾಕ್ಟರ್ ಮಹದೇವಯ್ಯ ಅರಿಚಿಟ್ಟಿತು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಮ್ಮೆರ ಲೋಗೋ ಬಿಡುಗಡೆ ಮಾಡಿದ ತಕ್ಪರಂದ ಅವು ಪ್ರತಿಭೆ ಪಿಂಜ ಅವಕಾಶತ್ರ ಸಂಗಮ ಅಣ್ಣುವ ಧ್ಯೇಯವಾಕ್ಯತೋಡೆ ಕಾರ್ಯಕ್ರಮ ನಡಪ ಮಕ್ಕ ಪೈಪೋಟಿಲು ಕೂಡಿಯಾಡುವ ಮೂಲಕ ತಂಗಡಲ್ಲಿ ಉಳ್ಳ ಪ್ರತಿಭೆನ ಬಳಿಪಡತೋಣ ಅಣ್ಣುಚಿ. ಇಕ್ಕಿಕ್ಕ ಈಶಾನ್ಯ ರಾಜ್ಯದ ಪಂದ್ಯಕ್ಕೆ ಆಫ್ರಿಕನ್ ಪಂದಿ ಪನಿ ಕಾಂಬಚಿಟ್ಟು ಪಂದ್ಯ ಚತ್ತ ವರದಿಯಾಯಿತು. ಆನಗೊಂಡು ರಾಜ್ಯದ ಪಂದಿ ಪನಿ ಬರತನಕ್ಕೆ ಮುಪ್ಪೊಡೆ ಕ್ರಮ ತಂಡಿತು ಎಂದು ಪಶುಪಾಲನಾ ಪಶು ವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಸುರೇಶ್ ಭಟ್ ಅಣ್ಣಿತು. ಮಡಿಕೇರಿಯ ಪಶುಪಾಲನಾ ಪಿಂಜ ಪಶು ವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕಂಗಡ ಕಚೇರಿಯಲ್ಲಿ ನಿನ್ನಾಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ತಕ್ಪರಂದತು. ಈ ಪನಿ ಮನುಷ್ಯಂಗ್ ಬಪ್ಪುಲೆ ಬೊತ್ತು ಅವಶ್ಯ ಇಲ್ಲ. ಇಕ್ಕಾಕಲೇ ಕೇರಳತ್ರ ವಯನಾಡಲು ಈ ಪ್ರಕರಣ ಕಂಡುಬಂದಿತು. ಮುಪ್ಪಡೆ ಆಯಿತು ತತ್ಕಾಲಕ್ಕೆ ಪಂದ್ಯದ ಆಮದು ರಫ್ತನ ನಿಪ್ಚಿಡುವ ಅಂದಣುಚಿ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆದ್ಯ ಕಾಲತ್ರ 42 ಪಿಂಜ ದಂಡನೆ ಕಾಲತ್ರ 4 ಮಕ್ಕಕ್ಕೆ ಕೂಡು ನನಗೆ ಒಟ್ಟು 46 ಮಕ್ಕಕ್ಕೆ ಕೋವಿಡ್ ಕಾಯಿಲೆ ಕಂಡುಬಂದಿತು. ಆನಗೊಂಡು ಓರ್ ವಾರಕ್ಕೆತ್ತನೆ 1 ಕಾಲತ್ರ 150 ಮಕ್ಕಗೆ ಆನ್ಲೈನ್ ಕ್ಲಾಸ್ ನಡೆತುವ ಅಂದು ಕಾಲೇಜಿರ ಡೀನ್ ಡಾಕ್ಟರ್ ಕಳ್ಳುಚಂಡ ಕಾರ್ಯಪ್ಪ ಮಾಹಿತಿ ತಂದಿತು. ಆಚೆಂಗಿ ಇಕ್ಕ ಈ ಕಾಯಿಲೆ ಪುಡಿತ ತುಳ್ಳಾನಗೊಂಡು ಜನದಾರು ಬೊತ್ತು ಅವಶ್ಯ ಇಲ್ಲ ಎಂದು ಅವಣುಚಿ. ಐಗೂರು ಎಸಳೂರು ಪಿಂಜ ಬಿಳಿಗೇರಿಯಲ್ಲುಳ್ಳ ಸಂಬಾರ ಮಂಡಳಿರ ಇಲಾಖೆಯ ನರ್ಸರಿಯಲ್ಲಿ ನಲ್ಲ ಗುಣಮಟ್ಟದ ಸಂಬಾರ ಗಿಡ ಕುಟ್ಟುವ ಕೊಡಗು ಜಿಲ್ಲೆಯ ಬಳೆಕಾರ ಇಕ್ಕ ನಾಟಿ ಮಾಡೋಕೆ ಗಿಡ ಪಡೆದವಲು ಎಂದು ಸಂಬಾರ ಮಂಡಳಿ ಇಲಾಖೆಯ ಸಹಾಯಕ ನಿರ್ದೇಶಕಂಗ ಕೇಟಂಡಿತು. ವಿರಾಜಪೇಟೆ ತಾಲೂಕು ಕಡಂಗನ ಮೈತಾಡಿ ಗ್ರಾಮದ ಸುಮಾರು 500 ಪಡಿತರ ಚೀಟಿ ಉಳ್ಳಂಗ ಉಂಡು ಸುಮಾರು 50 ಕಾಲ ತೊಟ್ಟು ಇಂಜ ನ್ಯಾಯಬೆಲೆ ಅಂಗಡಿನ 2013 ಮುಚ್ಚಿತ್ತು ಕಾಕೋಟು ಪರಂಬಳುಳ್ಳ ನ್ಯಾಯಬೆಲೆ ಅಂಗಡಿಗೆ ಮಾತಿ ತಿಂಜತು. ಇದಕ್ಕ ಕಾಲೋದಿ ಮಳೆಗಾಲದಲ್ಲಿ 6-7 ಕಿಲೋಮೀಟರ್ ದೂರ ಉಳ್ಳ ಕಾಕೋಟು ಪರಂಬ ಗ್ರಾಮಕ್ಕೆ ಹೋಯಿತು. ರೇಷನ್ ಎಡ್ತ ಬಪ್ಪಗೆ ಜನಕ್ಕೆ ಕಷ್ಟ ಉಂಡು ಜಿಲ್ಲಾಡಳಿತ ಕೂಡೇನೆ ಮೈತಾಡಿ ಗ್ರಾಮದ ಪ್ಲಾಸ್ಟಿಕ್ ರೇಷನ್ ಅಂಗಡಿ ತೊರೆದಿತ್ತು ಜನಕ್ಕೆ ಅನುಕೂಲ ಮಾಡಿಕೊಡ್ಕೊಂಡು ಮುಂಡಚಾಡಿರ ಭರತ್ ಒತ್ತಾಯ ಮಾಡಿತು. ಸೋಮರಪೇಟೆಯ ರೈತ ಉತ್ಪಾದಕಂಗಡ ಸಂಸ್ಥೆ ಪಿಂಜ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರ ಕೂಟದನೆ ತಾಲೂಕು ರೈತಂಕ ಸಮಗ್ರ ಕೃಷಿ ನಿರ್ವಹಣೆ ಮಿದ ಕಾರ್ಯಾಗಾರ ನಡೆದಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್ ಅಪೋಸಿಟ್ ಶಕ್ತಿ ಪ್ರೆಸ್ ಮಡಿಕೇರಿ. ಈಗ ಸಮಯ 6:55 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕಾಲ್ 0827223018. ಸ್ವಾತಿ ರಿಷಿತ್ ಜೊಂಪೆನ ವಿವರ. ಮತದಾರರ ಪಟ್ಟಿಗೆ ಆಧಾರ್ ಜೋಡಣೆ ಕಾರ್ಯಕ್ರಮ ನಾಳೆಯಿಂದ ಜಾರಿಗೆ ಬಂದಿದೆ. ಈ ನಿಟ್ಟಿನಲ್ಲಿ ಮತದಾರರ ಪಟ್ಟಿಲಿ ಹೆಸರು ನೋಂದಾಯಿಸಿರುವವು ಆಧಾರ್ ಸಂಖ್ಯೆನ ಮತದಾರರ ನೋಂದಣಿ ಅಧಿಕಾರಿಗೆ ನಮೂನೆ 6B ಸಲ್ಲಿಸುವಂಗೆ ಜಿಲ್ಲಾಧಿಕಾರಿಯವರು ತಿಳಿಸಿದರು. ಮತದಾರರು ಆನ್ಲೈನ್ಲಿ ಮತ್ತು ಮೊಬೈಲ್ ಆ್ಯಪ್ಲಿ ಮಾಹಿತಿಯನ್ನು ತುಂಬಿಸಿ ಆಧಾರ್ ಜೋಡಣೆ ಮಾಡಿ ಕಣಕ್ಕೆ ಇಲ್ಲರೆ ಬೂತ್ ಮಟ್ಟದ ಅಧಿಕಾರಿಗ ಮನೆ ಮನೆಗೆ ಭೇಟಿ ಮಾಡಿ ಮತದಾರರಿಂದ ಆಧಾರ ಸಂಖ್ಯೆನ ಸಂಗ್ರಹ ಮಾಡುವೆ. ಮೈತಾಡಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಸೇವೆಗೆ ಮರುಚಾಲನೆ ಕೊಡಕೂತ ಗ್ರಾಮಸ್ಥರು ಕೇಳಿಕೊಂಡಳು. ವಿರಾಜಪೇಟೆ ತಾಲೂಕಿಗೆ ಒಳಪಡುವ ಗ್ರಾಮದಲ್ಲಿ ಸುಮಾರು 500 ಜಾಸ್ತಿ ಪಡಿತರ ಚೀಟಿದಾರರವಳು. ಪ್ರವಾಸ ಸಂದರ್ಭದಲ್ಲಿ 6-7 ಕಿಲೋಮೀಟರ್ ದೂರ ಕಾಕೋಟು ಪರಬ ಗ್ರಾಮಕ್ಕೆ ಹೋಗಿ ತರುವಂಥ ಪರಿಸ್ಥಿತಿ ಇದ್ದು ಇದರಿಂದ ವಯಸ್ಸಾದವಕ್ಕೆ ಹೆಚ್ಚು ತಾಪತ್ರೆ ಆಗ್ತಾ ಇದ್ದು ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸಿ ಈ ನ್ಯಾಯಬೆಲೆ ಅಂಗಡಿ ಸೇವೆನ ಪುನಃ ಮೈತಾಡಿ ಗ್ರಾಮದಲ್ಲಿ ಶುರು ಮಾಡೋಕೂತ ಗ್ರಾಮಸ್ಥರು ಕೇಳಿಕೊಂಡಳು. ಸರ್ಕಾರಿ ಸೇವೆಯಲ್ಲಿ 39 ಸೇವೆ ಮಾಡಿ ನಿವೃತ್ತಿಯಾದ ಜಿಲ್ಲಾ ಕೈಗಾರಿಕಾ ಇಲಾಖೆನ ಜಂಟಿ ನಿರ್ದೇಶಕರಾದ ಹೆಚ್ ಎನ್ ಶಂಕರ್ ನಾರಾಯಣ ಅವಕ್ಕೆ ನಿನ್ನೆ ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು. ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಅಧಿಕಾರಿಯಾಗಿ ಕೊಡಗು ಜಿಲ್ಲೆನ ಅರೆಯಡ ಕೃತಿಕಾ ದೇವಯ್ಯವು ಆಯ್ಕೆಯಾಗಳು. ಇವು ಈ ಹಿಂದೆ ಆರ್ಮಿ ಆಫೀಸರ್ ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ 2ನೇ ರ್ಯಾಂಕ್ ಸಾಧನೆ ಮಾಡಿದ್ದು ಹೀಗಾಗಿ ಚೆನ್ನೈ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಲಿ ತರಬೇತಿ ಮುಗಿಸಿ ಲೆಫ್ಟಿನೆಂಟ್ ಅಧಿಕಾರಿಯಾಗಿ ಆಯ್ಕೆಯಾಗಳು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ 1ನೇ ವರ್ಷದ 42 ಹಾಗೆ 2ನೇ ವರ್ಷದ 4 ವಿದ್ಯಾರ್ಥಿಗಳಿಗೆ ಸೇರಿ ಒಟ್ಟು 46 ವಿದ್ಯಾರ್ಥಿಗಳಿಗೆ ಕೋವಿಡ್ ಸೋಂಕು ಕಂಡುಬಂದಿದ್ದು 1 ವಾರಗಳ ಮುಟ್ಟ 1ನೇ ವರ್ಷದ 155 ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ನಡೆಸುವೆತ ಕಾಲೇಜಿನ ಡೀನ್ ಡಾಕ್ಟರ್ ಕಳ್ಳಿಚಂಡ ಕಾರ್ಯಪ್ಪವು ಮಾಹಿತಿ ಕೊಟ್ಟಳು. ಐಗೂರು, ಎಸಳೂರು ಮತ್ತು ಬಿಳಿಗೇರಿಯಲ್ಲಿರುವ ಸಂಬಾರ ಮಂಡಳಿನ ಇಲಾಖಾ ನರ್ಸರಿಗಳಲ್ಲಿ ಒಳ್ಳೆ ಗುಣಮಟ್ಟದ ಸಂಬಾರ ನಾಟಿ ಸಾಮಗ್ರಿಗ ಸಿಕ್ಕಿದೆ. ಜಿಲ್ಲೆನ ರೈತರು ನಾಟಿ ಮಾಡಿಕೆ ಸಸಿಗಳನ್ನ ಪಡ್ಕೊಳಕ್ಕೆ ಏಲಕ್ಕಿ ಬೀಜ, ಒಳ್ಳೆಮೆಣ್ಸ್ ರೂಟೆಡ್ ಕಟ್ಟಿಂಗ್ಸ್, ನ್ಯೂಕ್ಲಿಯಸ್ ಮೆಟೀರಿಯಲ್ಗ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಗೆ ಐಗೂರು, ಎಸಳೂರು ಮತ್ತು ಬಿಳಿಗೇರಿ ಸಂಬಾರ ಮಂಡಳಿನ ಇಲಾಖೆನ ನರ್ಸರಿ ಫಾರಂನ ಸಂಪರ್ಕಿಸಕ್ಕಂತ ಸಂಬಾರ ಮಂಡಳಿ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದರು. ಇತ್ತೀಚೆಗೆ ಈಶಾನ್ಯ ರಾಜ್ಯಗಳ ಹಂದಿಗಳಲ್ಲಿ ಆಫ್ರಿಕನ್ ಹಂದಿ ಜ್ವರ ಕಂಡುಬಂದಿದ್ದು ಹಾಗೆ ನಮ್ಮ ರಾಜ್ಯದಲ್ಲಿ ಹಂದಿ ಜ್ವರ ಬರದಂಗೆ ಎಚ್ಚರಿಕೆ ಕ್ರಮ ಕೈಗೊಂಡವೇತ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆನ ಉಪನಿರ್ದೇಶಕರಾದ ಡಾಕ್ಟರ್ ಸುರೇಶ್ ಭಟ್ಟವು ತಿಳಿಸಿದಳು. ಈ ಆಫ್ರಿಕನ್ ಹಂದಿ ಜ್ವರ ಮನುಷ್ಯರಿಗೆ ಹರಡುಲೆ, ಇದು ಸಾಕಿದ ಮತ್ತು ಕಾಡು ಹಂದಿಗಳಲ್ಲಿ ಈ ಕಾಯಿಲೆ ಅಂಟಿದೆ. ಈಗಾಗಲೇ ಕೇರಳದ ವಯನಾಡು ಪ್ರದೇಶದಲ್ಲಿ ಹಂದಿ ಜ್ವರ ಕಂಡುಬಂದಿದ್ದು ಮುನ್ನೆಚ್ಚರಿಕೆಯಾಗಿ ಹಂದಿಗಳ ಆಮದು ಮತ್ತು ರಫ್ತು ಮಾಡೋದನ್ನು ಸದ್ಯಕ್ಕೆ ನಿಲ್ಲಿಸಿಳು ಅಂತ ಅವು ಮಾಹಿತಿ ಕೊಟ್ಟಳು. ಮಡಿಕೇರಿಪೇಟೆನ ಸಂತ ಮೈಕೇಲರ ಶಾಲೆಯಲ್ಲಿ ನಡೆದ ಜಿಲ್ಲಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಮಾಲಿನ್ಯಕಾರಿ ಏಕಬಳಕೆ ಪ್ಲಾಸ್ಟಿಕ್ ಬದಲಿಗೆ ಪರಿಸರ ಸ್ನೇಹಿ ವಸ್ತುಗಳ ಬಳಕೆ ಮಾಡಿಕೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಮೂಡಿಸೋಕ್ಕೂ ಹಾಗೆ ಶಾಲೆ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡದಂಗೆ ಎಚ್ಚರ ವಹಿಸೋಕ್ಕೂ ಶಿಕ್ಷಕರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ಸೂಚನೆ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದೀಗ ಆಕಾಶವಾಣಿ ಕರ್ನಾಟಕ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಮೈಸೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿರುವಂತಹ ಎಸ್ಡಿಎಂ ಮತ್ತು ಎಂಎಂಕೆ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು. ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾದಂತಹ ನಿರೂಪಣೆಯ ಮೂಲಕ ನಿರ್ವಹಿಸ್ತಾ ಇದ್ದಾರೆ ಕಾಲೇಜಿನ ವಿದ್ಯಾರ್ಥಿನಿಯರಾದ

TIFR, IISc ಅಲ್ಲಿ ಸಂಶೋಧಕರಾಗಿ ಸೇರ್ಕೊಳ್ಬಹುದು. ಮತ್ತೆ BSc ಆಸ್ಟ್ರೋಫಿಸಿಕ್ಸ್ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಇತರ ಸಂಶೋಧನಾ ವಿಭಾಗಗಳಲ್ಲಿ ವಿಶಾಲ ವ್ಯಾಪ್ತಿಯನ್ನ ಹೊಂದಿದೆ ಆಸ್ಟ್ರೋಫಿಸಿಕ್ಸ್. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತರ ಸಂಸ್ಥೆಗಳಿಗೆ ಉನ್ನತ ಹುದ್ದೆಗಳಿಗೆ ಅವರು ಹಲವಾರು ಕೊಡುಗೆಗಳನ್ನು ನೀಡಬಹುದು. ಅದೇ ರೀತಿ ರಸಾಯನ ಶಾಸ್ತ್ರ ಓದಿದ ಕೆಮಿಸ್ಟ್ರಿ ಓದಿರೋ ವಿದ್ಯಾರ್ಥಿಗಳು ಫಾರ್ಮಾಕ್ಯುಟಿಕಲ್ ಇಂಡಸ್ಟ್ರೀಸ್, ಕೆಮಿಕಲ್ ಫ್ಯಾಕ್ಟರೀಸ್, ಡ್ರಗ್ ಇಂಡಸ್ಟ್ರೀಸ್, ರಿಸರ್ಚ್ ಫೀಲ್ಡ್, ಹೊಸ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥೆಸಿಸ್ ಮತ್ತು ಪೇಟೆಂಟ್ ಗಳಿಗೆ ಕೂಡ ಇವರಿಗೆ ಅವಕಾಶ ಇರುತ್ತೆ. ಮತ್ತೆ ಗಣಿತ ಶಾಸ್ತ್ರದಲ್ಲಿ BSc ಮಾಡಿದ ವಿದ್ಯಾರ್ಥಿಗಳು MSc ಮ್ಯಾಥ್ಸ್, ಡೇಟಾ ಸೈನ್ಸ್, ಸ್ಟಾಟಿಸ್ಟಿಕ್ಸ್, MBA, ಆಕ್ಚುರಿಯಲ್ ಸೈನ್ಸಸ್, MCA, BEd ಮೊದಲಾದ ಕೋರ್ಸ್ ಗಳನ್ನ ಉನ್ನತ ಶಿಕ್ಷಣದಲ್ಲಿ ಮಾಡಬಹುದು. ಮತ್ತೆ ಇವರಿಗೆ ಬ್ಯಾಂಕಿಂಗ್, ಇನ್ಶೂರೆನ್ಸ್ ಇಲ್ಲಿ ಹೆಚ್ಚಿನ ಅವಕಾಶಗಳಿರುತ್ತೆ. ಅದೇ NBHM, CMIE, IASC ಇದರಲ್ಲಿ ಸಂಶೋಧನೆಗಳನ್ನ ಕೂಡ ಮಾಡಬಹುದು. ಈ BSc ಅಥವಾ ಬೇಸಿಕ್ ವಿಜ್ಞಾನ ಅಂತ ಏನ್ ಹೇಳ್ತಾರೆ, ಇದರ ಬಗ್ಗೆ ಬ್ರೀಫ್ ಆಗಿ ತಿಳಿಸಿಕೊಟ್ಟಂತಹ ನಿಮಗೆ ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು. ಇಷ್ಟೊತ್ತು ಮೇಘ NEP ಬಗ್ಗೆ ಕೇಳಿದ್ವಿ, ಈಗ ಸ್ವಲ್ಪ ಮೈಂಡ್ ರಿಫ್ರೆಶಿಂಗ್ ಗೋಸ್ಕರ ನಾವು ಒಂದು ಸಾಂಗ್ ಕೇಳ್ಕೊಂಬರಣ್ವಾ? ಹಾಗಿದ್ರೆ ಸವಾರಿ ಚಿತ್ರದ ಮರಳಿ ಮರೆಯಾಗಿ ಹಾಡನ್ನ ಕೇಳೋಣ ಪ್ರಿಯಾಂಕ. ಜೊತೆ ಶ್ರೀಮತಿ ರಾಜರಾಜೇಶ್ವರಿ ಮ್ಯಾಮ್, ಮೈಕ್ರೋಬಯಾಲಜಿಯ ಮುಖ್ಯಸ್ಥರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸೋಣ. ಮ್ಯಾಮ್, ಈ ಲೈಫ್ ಸೈನ್ಸ್ ಮಕ್ಕಳಿಗೆ NEP ಅಡಿಯಲ್ಲಿ ಯಾವ ರೀತಿ ಉಪಯುಕ್ತವಾಗಿದೆ ಅಂತ ಹೇಳ್ತೀರಾ? ನಮಸ್ಕಾರ ಎಲ್ಲರಿಗೂ. NEP ಅಡಿಯಲ್ಲಿ BSc ಲೈಫ್ ಸೈನ್ಸ್ ಮಾಡಿದ್ರೆ ಅವರು BSc ಬೇಸಿಕ್ಸ್ ಇಲ್ಲ BSc ಹಾನರ್ಸ್ ಅಂತ ಪದವಿ ಅವರಿಗೆ ಸಿಗುತ್ತೆ. ಈ ಲೈಫ್ ಸೈನ್ಸ್ ಅಲ್ಲಿ ಅವ್ರು ಏನೇನ್ ಮಾಡಬಹುದು ಅಂದ್ರೆ BSc ಮೈಕ್ರೋಬಯಾಲಜಿ ಇಲ್ಲ BSc ಬಯೋಟೆಕ್ನಾಲಜಿ, BSc ಬಯೋಕೆಮಿಸ್ಟ್ರಿ ವಿಷಯಗಳಲ್ಲಿ ಅವರು ಉನ್ನತ ವ್ಯಾಸಂಗ ಮಾಡಬಹುದು. ಹಾಗೂ ಅವರು ಈ ಲೈಫ್ ಸೈನ್ಸ್ ಅಲ್ಲಿ ಏನ್ ಮಾಡಬಹುದು ಅಂದ್ರೆ, ಮೊದಲು 3 ಸಬ್ಜೆಕ್ಟ್ ಓದಬೇಕಾಗ್ತಿತ್ತು, ಈಗ ಅವರು 2 ಸಬ್ಜೆಕ್ಟ್ ಓದಿದ್ರೆ ಸಾಕಾಗುತ್ತೆ. ಯಾವ್ದಾನ 2 ಆಸಕ್ತಿ ಇರೋ ಅಂತ ಈ ಸಬ್ಜೆಕ್ಟ್ ಓದಿದ್ರೆ ಅವ್ರಿಗೆ ತುಂಬಾನೇ ಉಪಯುಕ್ತ. ಈಗ BSc ಮೈಕ್ರೋಬಯಾಲಜಿ ಇಲ್ಲ ಬಯೋಕೆಮಿಸ್ಟ್ರಿ, ಇಲ್ಲ BSc ಬಯೋಕೆಮಿಸ್ಟ್ರಿ ಬಯೋಟೆಕ್ನಾಲಜಿ, ಇಲ್ಲ BSc ಬಯೋಟೆಕ್ನಾಲಜಿ ಮೈಕ್ರೋಬಯಾಲಜಿ, ಈ ರೀತಿ ಅವ್ರ ಕಾಂಬಿನೇಷನ್ಸ್ ತಗೊಂಡು ಓದ್ಬೋದು. ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಅಂತ ಹೇಳಿದ್ರೆ, ಈ ಎನ್ ಇ ಪಿ ಅಡಿಯಲ್ಲಿ ಒಂದು ನಮ್ಗೆ ಏನ್ ಅಡ್ವಾಂಟೇಜ್ ಸಿಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಮೊದಲು 3 ವರ್ಷ ಬಿ ಎಸ್ ಸಿ ಮಾಡಿ 2 ವರ್ಷ ಎಮ್ ಎಸ್ ಸಿ ಮಾಡಿ ಆಮೇಲೆ 5 ವರ್ಷ ಪಿ ಎಚ್ ಡಿ ಮಾಡ್ಬೇಕಾಗ್ತಿತ್ತು. ಆದ್ರೆ ಈ ಎನ್ ಇ ಪಿ ಅಲ್ಲಿ ಏನಾಗಿದೆ ಅಂದ್ರೆ, 4 ವರ್ಷ ಬಿ ಎಸ್ ಸಿ ಮಾಡಿ ಹಾನರ್ಸ್ ಅಂತ ಅವ್ರು ಬಂದ್ಮೇಲೆ 4ನೇ ವರ್ಷ ಅವರಿಗೆ ರಿಸರ್ಚ್ ಅಲ್ಲೇ ಅಳವಡಿಸ್ಕೊಂಡಿರ್ತಾರೆ ಅವ್ರು ಪೂರ್ತಿ. ಹಾಗಾಗಿ ಅವ್ರು ಎಮ್ ಎಸ್ ಸಿ 1 ವರ್ಷ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ 4ನೇ ವರ್ಷ ಆಗಿದ ತಕ್ಷಣ ಪಿ ಎಚ್ ಡಿ 5 ವರ್ಷ ಇಲ್ಲ 3 ವರ್ಷ ಮಾಡಬಹುದು. ಹಾಗಾಗಿ ಅವರ ವ್ಯಾಸಂಗದ ಅವಧಿ 1 ವರ್ಷ ಕಡೆ ತಗೊಂಡಿದೆ ಇಲ್ಲಿ. ಅದು ಅಲ್ಲದೆ ಅವರು ದೀರ್ಘವಾಗಿ ಯಾವ್ದಾನ 2 ವಿಷಯದಲ್ಲಿ ಅವರು ಸಂಶೋಧನೆ ಮತ್ತೆ ಪೂರ್ಣ ಜ್ಞಾನ ಹೊಂದಿರೋದ್ರಿಂದ ಏನ್ ಮಾಡಬಹುದು ಇಲ್ಲಿ ಅಂತ ಹೇಳಿದ್ರೆ, ರಿಸರ್ಚ್ ಗೆ ತುಂಬಾನೇ ಸ್ಕೋಪ್ ಇದೆ ಇಲ್ಲಿ. ಸೊ ಇನ್ನು ಫ್ಯೂಚರ್ ಸ್ಕೋಪ್ ಇದು ನೋಡ್ಬೇಕು ಅಂತ ಹೇಳಿದ್ರೆ, ಈ ಜೀವಶಾಸ್ತ್ರ ಏನ್ ಹೇಳ್ತೀವಿ ಅಥವಾ ಲೈಫ್ ಸೈನ್ಸ್ ಹೇಳ್ತೀವಿ, ಜಗತ್ತಿರುವವರೆಗೂ ಲೈಫ್ ಸೈನ್ಸ್ ಅವ್ರಿಗೆ ಸ್ಕೋಪ್ ಇದ್ದೇ ಇದೆ ಇಲ್ಲಿ. ಹಾಗಾಗಿ ಅವ್ರಿಗೆ ಹಲವು ಏರಿಯಾಗಳಲ್ಲಿ ಉದ್ಯೋಗಾವಕಾಶ ತೆರೆದಿಟ್ಟಿದೆ. ಎಲ್ಲಿ ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಆಗ್ಲಿ ವಿದೇಶದಲ್ಲಿ ಭಾರಿ ಬೇಡಿಕೆ ಇದೆ ಉದ್ಯೋಗಕ್ಕೆ. ಬರೀ ಉದ್ಯೋಗ ಒಂದೇ ಅಲ್ಲ, ಈವನ್ ಅವರು ಕೂಡ ಏನಂದ್ರೆ ಎಂಟರ್ಪ್ರಿನರ್ಸ್ ಕೂಡ ಆಗ್ಬೋದು. ಹೊಸ ಸಂಶೋಧನೆ ಮಾಡಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿ ಅವರೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬಹುದು. ಕೆಮಿಕಲ್ ಮುಕ್ತ ದೇಶವನ್ನ ಮಾಡಿ ನ್ಯಾಚುರಲ್ ಬೇಸ್ಡ್ ಏನೇನಿರುತ್ತೆ ಅದನ್ನ ಈ ಲೈಫ್ ಸೈನ್ಸ್ ಅಡಿಯಲ್ಲಿ ಮಾಡಿ